ಪಾಲನೆ ಮಾಡುವ ಕಾಲ ಕಾಲಕ ಜಗ ಪಾಲನೆ ಮಾಡುತ್ತ ಕಾಲ ಕಾಲಕ ಜಗ ಪಾಲನೆ ಮಾಡುವ ಹುಲುಗುಡ ಭೀಮನ ಹುಲುಗುಡ ದರಸನ ನೋಡಿರಿ ಬರ ಭೀಮ ಮಥನ ಮಾತನ ನವ ಪರಮಾತ್ಮರ ಸೋದಾರ್ಥವಾಗಿ ಬಂದಿದ್ದೇನೆ. ಅವರ ನಾಮಸ್ಮರಣೆ ಮಾಡಿಬಿಡೋಣ. ಅಮೃತ ಕದಾರೋಚೆ ಅಮೃತ ಕದಾರೋಚೆ ನಾಮ ನಿನ್ನ ದೇವ ನಾಮ ನಿನ್ನ ದೇವ ಅಮೃತ ಕುದಾರೋಚೆ ಅಮೃತ ಕುದಾರೋಚೆ ನಾಮ ನಿನ್ನ ದೇವ ನಾಮ ನಿನ್ನ ದೇವ ಮನ ಮಾಧ ಕೇಶವ ನಿನ್ನ ನಾಮ ನೋಡಿ ನಾಮ ನೋಡೆ ಮಾಧ ಕೇಶವ ನಿನ್ನ ನಾಮ ನೋಡಿ ನಾಮ ನೋಡಿ ಮನ ಮಾಧ ಕೇಶವ ನಿನ್ನ ನಾಮ ನೋಡಿ ನಾಮ ನೋಡೆ ಮನ ಮಾಧ ಕೇಶವ ನಿನ್ನ ನಾಮ ನೋಡಿ ನಾಮ ನೋಡಿ ಹೇಳು ಪಂಡರೇರಾಯ ಏಕಲಾಲು ಕಾರ್ಯ ಹೇಳು ಪಂಡರೆ ಅಮೃತ ಕದಾರೋಚೆ ಅಮೃತ ಕದಾರೋಚೆ ನಾಮ ನಿನ್ನ ದೇವ ನಾಮ ನಿನ್ನ ದೇವ ಪರಮಾತ್ಮರಲ್ಲಿದ್ದಾರೆ ನೋಡಮ್ಮ. ಎಲ್ಲಿದ್ದಾರಮ್ಮ? ಇಲ್ಲಿದ್ದಾರೆ ನಡಿ ಬರ್ರಿ. ಪರಮಾತ್ಮರ ಪಾದಕ್ಕೆ ನಮಸ್ಕಾರ ಮೇಡಮ್. ಅದೇನಿರಲಿ, ನಮಸ್ಕಾರ ಮಾಡಿಬಿಡು. ನಮಸ್ಕಾರ ಮಾಡಿದೆಲ್ಲ. ಈಗ ಸದ್ಯ ನಾವು ಪರಮಾತ್ಮರನ್ನ ಏನಂತ ವಿಚಾರ ಮಾಡ್ಬೇಕಮ್ಮ. ಏನ್ ಮಾಡೋಣ, ಹಾಗೆಲ್ಲ ಮಾತಾಡಬಾರ್ದ. ಪರಮಾತ್ಮರು ಇಷ್ಟೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ರು ಕೇಳಬಾರು. ಏನಿಲ್ಲವಾ ಅಲ್ರಿ, ಇಷ್ಟೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ರಿ? ಈ ಕಾರ್ಬಾರ್ ನಿನಗೆ ಯಾರು ಕೊಟ್ಟಾರು? ಸಿಟ್ಟಿ ಬಂದು ನಾವೊಂದು ಕೊಟ್ರೆ ಏನ್ ಮಾಡ್ತಾ ಇದ್ದೀವಿ? ಬಹಳ ಸಂತೋಷ. ಇರ್ಲಿ, ರುಕ್ಮಿಣಿ ಏನಂತ ಕೇಳ್ಯಾಳ? ಇಷ್ಟೊತ್ತಿನವರೆಗೆ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ರಿ. ಹೀಗಲ್ಲ, ನನ್ನ ಗುರುಗಳ ಮಂದಿರಕ್ಕೆ ಹೋಗಿದ್ನ ಅಂತ ಹೇಳು. ಗುರುಗಳ ಮಂದಿರಕ್ಕೆ ಹೋಗಿದ್ರಂತ? ಹೌದು. ಅಮ್ಮ ಏನಮ್ಮ, ಗುರುಗಳ ಮಂದಿರಕ್ಕೆ ಹೋಗಿದ್ರಂತ್ರಿ ತಾಯಿ? ಗುರುಗಳ ಮಂದಿರಕ್ಕೆ ಹೋಗಿದ್ರಂತ? ದೋತೆ, ಇದೆಲ್ಲ ಸುಳ್ಳು ನೋಡವ. ಸುಳ್ಳಾದ್ರಿ? ಸುಳ್ಳು ಹೇಳ್ತಾರ? ಈಗ ಸದ್ಯ ಪರಮಾತ್ಮರಿಗೆ ನನಗ ಏನು ಜಗಳ ಬಂದದ ಹೇಳಿದ್ದಾದ್ರೆ ವಿಚಾರ ಮಾಡ್ತಿಲ್ಲ. ಆಗ್ಲಮ್ಮ, ಬಂದದ್ದೇನು ಆ ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಇಂದು ಕೇಳಿ ಬಾ. ಮಂದಗ ಮನೆಗ ಮೆಚ್ಚೆಯನ್ನನು, ಮಂದಗ ಮನೆಗ ಮೆಚ್ಚೆಯನ್ನನು, ಇಂದು ಗುರಿ ಮಾಡಿಡುವುದು ಚಿತವು, ಇಂದು ಗುರಿ ಮಾಡಿಡುವುದು ಚಿತವು. ಆ ಬಂದದ್ದೇನು ಆ ಬಂದದ್ದೇನು ಕುಂದು ಪ್ರಿಯ ಪ್ರಿಯ ಇಂದು ಕೇಳಿಬ್ಬ, ಇಂದು ಕೇಳಿಬ್ಬ, ಇಂದು ಕೇ. ನೋಡಮ್ಮ, ಎಣ್ಣ ಮೇಲಿನ ಮನಸ್ಸು ತೆಗೆದು ಮತ್ತೊಬ್ಬಳ ಮೇಲೆ ಮನಸ್ಸು ಮಾಡಿ ನನ್ನನ್ನು ಮನ್ಮಥನ ಬಾಲಕ್ಕೆ ಗುರಿ ಮಾಡಿಟ್ಟಿದ್ದಾರೆ ನೋಡ. ತಪ್ಪಾಗ್ತದಲ್ಲ, ವಿಚಾರ ಮಾಡವ. ಸ್ವಾಮಿ ತಪ್ಪಾದ್ರಿ? ಏನು ನನ್ನ ಕಡೆ ತಪ್ಪ ಹೇಳ್ತಾ ಇದ್ದಾಳಲ್ಲ, ಮಂದಿರಕ್ಕೆ ಹೋಗಿಲ್ಲ ಅಂತ ತಪ್ಪ ಹೇಳ್ತಾರ್ರಿ? ಏನಂತ ಅವರ ಮೇಲೆ ಮನಸ್ಸು ತೆಗೆದು ತೆಗೆದು ಮತ್ತೊಬ್ಬಳ ಮೇಲೆ ಮನಸ್ಸು ಮಾಡಿ ಮನಮತ್ತು ಮಾರ್ನಕ್ಕೆ ಗುರಿ ಮಾಡಿದ್ರಲ್ಲ ಎಂದು ಹಾರಿಸ್ಬೇಕತ್ರಿ ಡಮ್ ಅಂತ ಹೇಳಿ. ಏನು ನನ್ನ ಕಡೆ ತಪ್ಪು ಹೇಳ್ತಾ ಇದ್ದಾಳಲ್ಲ, ರುಕ್ಮಿಣಿ ತಪ್ಪದ, ಇನ್ನು ಅವ್ರ ಕಡೆ ತಪ್ಪದ ಅಂತ ತಪ್ಪು ಏನ್ ಮಾಡಿ? ಏನು ಸುಧಾತೆ ನಿನ್ನಯ, ಸುಧಾತೆ ನಿನ್ನಯ ಕದಾಪಿಗೆ, ಸುಧಾತೆ ನಿನ್ನಯ ಕದಾಪಿಗೆ ತುಂಬನವ ನಿಕ್ಕಲು ತುಂಬನವ. ನಾರಿ ನಿನ್ನಯ ಸಖಿ ನಾರಿ ನಿನ್ನಯ ದೂತಿ, ರುಕ್ಮಿಣಿ ನನ್ನ ಒಳಗೊಂದು ಪ್ರೇಮದಿಂದ ಎಡೆದೊಡೆ ಮೇಲೆ ಕೂಡಿಸಿಕೊಂಡು ಚುಂಬನ ಕೊಡ್ಲಿಕ್ಕೆ ಹೋದ್ರೆ ಇವಳೇನು ಮಾಡಿದ್ ಗೊತ್ತದ? ತನ್ನ ಸುಂದರವಾದಂಥ ಮುಖವನ್ನು ವಾರ ಮಾಡ್ಬೇಕ. ತಪ್ಪಿಲ್ಲ, ಯಾರ ಕಡೆ ಹೋಗ್ ನಡಿ ಕೇಳು. ಹೌದು ಅಮ್ಮ ತಾಯಿ. ಏನಮ್ಮ, ಏನು ನನ್ನ ಕಡೆ ತಪ್ಪು ಹೇಳಿದ್ರ? ಏನಮ್ಮ ಅದು? ಅವ್ರ ಮೇಲೆ ನಿಮ್ಮ ಮೇಲೆ ಮನಸ್ಸು ತೆಗೆದು ಬೇರೆ ಮತ್ತೊಬ್ಬಳ ಮೇಲೆ ಮನಸ್ಸು ಮಾಡಿ ಮನಮತ್ತು ಮನಕ್ಕೆ ಗುರಿ ಮಾಡಿದ್ರೆ ಅತ್ಲ ಎಂದ ಹಾರಿಸ್ಬೇಕತ್ರಿ ಡಮ್ ಅಂತ ಹೇಳಿ. ಏನು ಮಾತಾಡ್ತೀಯ? ಮುಖವಾರ ಮಾಡ್ಲಿಕ್ಕಾದ್ರೆ ಒಂದು ಕಾರಣ ಇತ್ತು. ಏನ್ ಕಾರಣ ಇತ್ತು ನೋಡಮ್ಮ? ಮದನ ಕದನ ಕಲಹ ಕಾಲಕ್ಕೆ ಕಾಲಕ್ಕೆ ಶ್ರಮವಾಗಿ ಮುಖದ ಮೇಲೆ ಸ್ವಲ್ಪ ಕಿರಿಬೇವ್ರು ಬಿಟ್ಟಿತ್ತು. ಬಿಟ್ಟಿತ್ತು ಬಿಟ್ಟಂತ ಬೆವರಣ್ಣು ಹುಟ್ಟಂತ ಸ್ಯಾಲು ಸರಗೆ ತೆಗೆದುಕೊಂಡು ಒರೆಸಲಿಕ್ಕಂತ ಕೈ ಇದೆ. ಇಷ್ಟಕ್ಕೆ ನನ್ನ ಮುಖ ವಾರ ಆಗಿರ್ಬೋದು, ಇಷ್ಟಕ್ಕೆ ಸಿಟ್ಟ ಹೋಗ್ಯಾರ ನೋಡಿವ್ರು. ಅದು ಬಿಡಬಾರ್ದ್ರಿ, ಅದು ಬಿಡಬಾರ್ದ. ಅಲ್ಲ ನನ್ನ ಬೆವರು ನಾ ಒರೆಸ್ಕೊಂಡ್ರೆ ಇವ್ರ ಯಾಕೆ ಸಿಟ್ಟಾಗಿ ಹೋಗ್ಬೇಕಾಗಿತ್ತು? ನನ್ನ ಕಡೆ ಏನ್ ತಪ್ಪದ? ಅವ್ರ ಮುಖದ ಮೇಲೆ ಕಿರಿಬೇವ್ರು ಬಿಟ್ಟಿತ್ತಂತ್ರಿ. ಹಾ, ಏನಾತ? ಶಾಲು ಸೇರ್ಗಲಿ ಒರೆಸ್ಕೊಳ್ಕಂತ ಹೇಳಿ ಕೈ ಹೋದ್ರ ಅಟ್ಕ ಸಿಟ್ಟಾಗಿರಿ ಅಂತ ಹೇಳ್ತಾರ್ರಿ. ಏನು ನನ್ನ ಕಡೆ ತಪ್ಪು ಹೇಳ್ತಾ ಇದ್ದಲ್ಲ ದೂತಿ, ರುಕ್ಮಿಣಿ ತಪ್ಪದ. ಇನ್ನು ಅವ್ರ ಕಡೆ? ಹೌದು. ಅಂತ ನೀರೆ ಮಾರನ್ನ ಇವಳು, ನೀರೆ ಮಾರನಾ ರುಕ್ಮಿಣಿ ನನ್ನವಳೆಂದು ಪ್ರೇಮದಿಂದ ಎಡೆದೊಡೆ ಮೇಲೆ ಕೂಡಿಸಿಕೊಂಡು ಇವಳು ಎದಿ ಮ್ಯಾಗ ಕೈ ಇಡ್ಲಿಕ್ಕೆ ಹೋದ್ರೆ ಏನ್ ಮಾಡ್ಲಿ ಬಿಡ್ತದ ಏನಾಗ್ತದ? ಏ ಅವ್ ನಿಮ್ಮಂಥವ್ರಿಗೆ ಬೀಳ್ತಾವ ಅಂದ್ರೇನು? ಇವಳು ಮನಸ್ಸಿನಲ್ಲಿ ಏನು ಸಂಶಯ ಮಾಡಿಕೊಂಡಿದ್ಲು? ಪರಮಾತ್ಮನ ವೈರಿಗಳು ಯಾರಿದ್ದಾರೆ ಅವ್ರೆಲ್ಲರಿಗೂ ಶಾಪ್ ಕೊಡ್ಬೇಕಂತ ಹೇಳಿ ಇವಳು ಮನಸ್ಸಿನಲ್ಲಿ ಸಂಶಯ ಮಾಡಿಕೊಂಡಿದ್ಲು. ಆದ್ರೆ ಎಲ್ಲರಿಗೂ ಕೊಟ್ಟರು ಕೊಡವಲ್ಲ, ಯಾಕೆ ಅದ್ರಲ್ಲಿ ಇಬ್ಬರಿಗೆ ಮಾತ್ರ ಕೊಡಬೇಡ ಅಂತ ಹೇಳಿದೆ. ಇಂದ್ರನ ಮಗ ಜಯಂತ ಅಂದ್ರೇನು ಸಹಗೋತ್ರದವ, ಹಾಗಲ್ಲ ಅವನಿಂದ ಎಷ್ಟೋ ಸತ್ಕಾರಗಳ ನಡಿಬೇಕಾಗಿದ್ದು ಅವನಿಗೆ ಶಾಪ್ ಕೊಡಬೇಡ ಅಂತ ಹೇಳಿದೆ. ಇನ್ನೊಬ್ಬ ಯಾರು? ಪರಶುರಾಮನ ಪಟ್ಟದ ಶಿಷ್ಯನಾದಂತ ಪ್ರವರ. ಪ್ರವರ ಅಂದ್ರೇನು? ಬ್ರಾಹ್ಮಣ. ಬ್ರಾಹ್ಮಣರಿಗೆ ಶಾಪ್ ಕೊಡುವುದರಿಂದ ಬ್ರಹ್ಮ ದಶ ತಗಲಿತಂತ ತಿಳಿದು ಕಿವಿಯಲ್ಲಿ ನಾಲ್ಕು ಸೂಕ್ಷ್ಮ ಮಾತುಗಳನ್ನು ಹೇಳಿ ಕಾದ್ರೆ ಏನ್ ಮಾಡಿ ಕೊಡ್ತದ? ಏನ್ ಯಾವು ಹೋಗಿ ವಿಚಾರ ಮಾಡು. ಕರಗಳ ಮರೆ ಮಾಡ್ಲಿಕ್ಕಂದ್ರೆ ಒಂದು ಕಾರಣ ಇತ್ತು ನೋಡಮ್ಮ. ಏನ್ ಕಾರಣ ಇತ್ತು? ಏನ್ ಕಾರಣ ಇತ್ತು? ಹೇಳ್ತಾನೆ ತೀರಾ ಗುಣ ಗಂಭೀರ ಲಾಲಸ್ ತೀರಾ ಗುಣ ಗಂಭೀರ ಲಾಲಸ ತೋರ ಮುತ್ತಿನ ದೇವ ತೋರ ಮುತ್ತಿನ ತೋರ ಮುತ್ತಿನ ಸರಗಳು ಕೊರಳಲ್ಲಿ ಹಾಕಿಕೊಂಡಿದ್ದೆ. ಅವ ಒಂದಕ್ಕೊಂದು ಸಂಗತಿ ಇಲ್ಲ, ತೊಡಕ್ ಬಿದ್ದಿದ್ದು ಬಿದ್ದಂತ ತೊಡಕನ್ನ ಬಿಡಿಸಲಿಕ್ಕೆ ಅಂತ ಕೈ ಇದೆ. ಇಷ್ಟಕ್ಕೆ ಸಿಟ್ಟಾಗ ಹೋಗ್ಯಾರ ನೋಡಮ್ಮ. ಏನಾಗ್ತದ್ರಿ? ಹೋಗ್ಲಿ ಬಿಡ, ತಪ್ಪಾಗ್ತದ ಇಲ್ಲದು ಹೋಗಮ್ಮ, ವಿಚಾರ ಮಾಡಲೆ. ಏನು ನನ್ನ ಕಡೆ ತಪ್ಪು ಹೇಳ್ತಾ ಇದ್ದಾರಲ್ಲ, ಏನದು? ನೀವೇ ಕೊಟ್ಟಂತ ಹಾರ ವೀರಾದಿಗಳು ಒಂದಕ್ಕೊಂದು ಸಂಗತಿ ಇಲ್ಲದೆ ತೊಡಗಿ ಬಿದ್ದಿದ್ದು ಅಂತ್ರಿ. ಅವುಗಳನ್ನು ಬಿಡಿಸಿಕೊಳ್ಳಕ್ಕಂತೇಳಿ ಕೈ ಹೋದ್ರೆ ಇಟ್ಕ ಸಿಟ್ಟಾಗಿರಿ ಅಂತ ಹೇಳ್ತಾರೆ ತಾಯಿಯವರು. ಏನು ನನ್ನ ಕಡೆ ತಪ್ಪು ಹೇಳ್ತಾ ಇದ್ದಾರಲ್ಲ ನೋಡು, ಅಂದ್ಮೇಲೆ ರುಕ್ಮಿಣಿದ ತಪ್ಪದ. ನಾ ಏನ್ ಕೇಳಿದ್ಕೂ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾಳ ಅಂದ್ಮೇಲೆ ಏನ್ ಇವಳು ಸಲಿಗೆನ ಸಾಕು? ಬಿಟ್ಟು ಬಿಡ್ಲಿ. ಬಿಡು ನಡಿ ನಿನ್ನ ಸಲಗಿ ಸಾಕವೇ ಮಾನಿನಿಯೇ ಬಿಡು ನಡಿ ನಿನ್ನ ಸಲಗಿ ಸಾಕವೇ ಮಾನಿನಿಯೇ ಪಟ್ಟದರಸಿ ಎಂದು ನಾ ಹೇಳಿದಂತೆ ಕೇಳಿದೆ ವಾದ ಮಾಡ್ಬೇಕಂತ ಅವ್ರ ಜೋಡಿ ವಾದ ಮಾಡ್ಬೇಕವ ಜ್ಞಾನಿಗಳ ಕೂಡು ಬಡಿದಾಡ್ಬೇಕು. ಇಂಥವ್ರು ಕೂಡು ಬಡಿದಾಡಿದ್ರೆ ಪ್ರಯೋಜನ ಇಲ್ಲ. ಮೂರ್ಖಂಗೆ ಬುದ್ಧಿ ನೂರ್ ಕಾಲು ಪೇಳಿದೊಡೆ ಆ ಬೋರ್ಗಲ್ಲಿನ ಮೇಲೆ ಮೊಳಗರೆದರೆ ಆ ಬೋರ್ಗಲ್ಲು ನೀರ್ ಕುಡಿಯಬಹುದೇ ನೀರ್ ಕುಡಿಯಬಹುದೇ. ಅಂದ್ಮೇಲೆ ನಿಮ್ಮ ಸಲಿಗಿನ ಸಾಕು ನಾ ಹೋಗ್ಬಿಡ್ತಾ ಇದ್ದೀನಿ. ದೂತ ಪರಮಾತ್ಮರ ಸಿಟ್ಟಾದ್ರಿನ ಸಿಟ್ಟಿಗೆ ಹೋಗ್ಬಿಟ್ರಿ ನೋಡಮ್ಮ ಅವ್ರ ಸಿಟ್ಟಾಗಿರತ್ತ ನಮಗ್ ಸಿಟ್ಟಾಗ್ಲಿಕ್ಕೆ ಬರೋದಲ್ಲ. ಪ್ರೀತಿಯಿಂದ ಒಂದು ಮಾತು ಮಾತಾಡ್ಸ ಮಂದಿರ ಕರ್ಕೊಂಡು ಹೋಗೋಣ. ಮಾತಾಡ್ಸಿರ್ ತಾಯಿ ಮಾತಾಡ್ಸ. ಗಿರಿಧಾರ ಕಾರು ಸಲ ಗಭಾಯಿ ಮಜ ಗಿರಿಧರ ಕಾರು ಸಲ ಕಮಲ ಮುಕಾವರ ಮಧುಕರ ಮೂರಲೆ ಕಮಲ ಮುಕಾವರ ಮಧುಕರ ಮೂರಲೆ ದೂರಥ ಜಾಲ ಫಗುನಿ ಹಸಲ ದೂರಥ ಜಾಲ ಫಗುನಿ ಹಸಲ ಗಿರಿಧರ ಕಾರುಸಲ ಗಭಾಯಿ ಮಜ ಗಿರಿಧರ ಕಾರುಸಲ ಜನಾಲ ಒಂದೇ ಮನಾಲ ಒಂದೇ ಜನಾಲ ಒಂದೇ ಮನಾಲ ನಂದ ಸುಖಾಂತ ಚಂದಲಾಗಲ ನಂದ ಸುಖಾಂತ ಚಂದಲಾಗಲ ಗಿರಿಧರ ಕಾರುಸಲ ಗಭಾಯಿ ಮಜ ಗಿರಿಧರ ಕಾರುಸಲ ಜನಾರ್ದನೆ ಪೂರ್ಣ ಕೃಪೇನೆ ಏಕ ಜನಾರ್ದನೆ ಪೂರ್ಣ ಕೃಪೇನೆ ಹರಿ ಚರನಾಚ ಧ್ಯಾಸಲಗಲ ಹರಿ ಚರನಾಚ ಧ್ಯಾಸಲಗಲ ಗಿರಿಧರ ಕಾರುಸಲ ಗಭಾಯಿ ಮಜ ಗಿರಿಧರ ಕಾರುಸಲ ಸ್ವಾಮಿ ಪರಮಾತ್ಮ ಎನ್ನ ಕಡೆ ತಪ್ಪಾಗಿದ್ರಿ ಪ್ರೀತಿಯಿಂದ ಒಂದೇ ಒಂದು ಮಾತು ಮಾತಾಡ್ರಿ ಸ್ವಾಮಿ. ಇಷ್ಟೋ ತನಕ ಬೇಕಾದ್ದು ಮಾತಾಡಿ ಈಗ ಕೃಷ್ಣ ನಂದು ತಪ್ಪಾಗಿದಂತಹ ಇದೊಂದು ಸೂ ಹಾಕೊಂಡು ಬಂದಾಗ ಕಾಣಿಸ್ತೀರಿ ನೀವು. ಏನು ಹಾಗೇನಿಲ್ಲ ಏ ಏನಿರದಲ್ಲ ನಿನ್ನಿಂದ ಇದು ಮಾಡಿದಿರಪ್ಪ ಅಂತ ಮಾತಾಡುದಲ್ಲ ಕರಿಬೇಡ ಹೋಗ್ಬಿಡ್ರಿ. ಪರಮಾತ್ಮರ ಮಾತಾಡ್ಲಿಲ್ಲಮ್ಮ ದೂತ ಇನ್ನೊಂದ್ ಮಾತು ಮಾತಾಡ್ಸಿ ನೋಡೋಣ. ಮುರಳಿ ಮಾಧವ ನಿನ್ನ ನಾಮವ ಮುರಳಿ ಮಾಧವ ನಿನ್ನ ನಾಮವ ಸರ್ವರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಭಕ್ತರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಮುರಳಿ ಮಾಧವ ನಿನ್ನ ನಾಮವ ಮುರಳಿ ಮಾಧವ ನಿನ್ನ ನಾಮವ ಸರ್ವರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಭಕ್ತರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಮುರಳಿ ಮಾಧವ ನಿನ್ನ ನಾಮವ ಮುರಳಿ ಮಾಧವ ನಿನ್ನ ನಾಮವ ಸರ್ವರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಭಕ್ತರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಮುರಳಿ ಮಾಧವ ನಿನ್ನ ನಾಮವ ಮುರಳಿ ಮಾಧವ ನಿನ್ನ ನಾಮವ ಸರ್ವರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಭಕ್ತರಿಗೆಲ್ಲ ಮುಕ್ತಿದಾಯಕ ನಿನ್ನ ಕನ್ನ ತಪ್ಪನ್ನು ಮನ್ನಿಸಿಕಾಯೋ ಎನ್ನ ಅಪರಾಧ ಮನ್ನಿಸಿಕಾಯೋ ಎನ್ನ ತಪ್ಪನ್ನು ಮನ್ನಿಸಿಕಾಯೋ ಎನ್ನ ಅಪರಾಧ ಮನ್ನಿಸಿಕಾಯೋ ಸಸಿಸಯನ ವಾಸುದೇವನ ಸಸಿಸಯನ ವಾಸುದೇವನ ಪಾಪಿಯ ಜೀವನ ಪಾವನಗೊಳಿಸೋ ಪಾಂಡುರಂಗನ ಪಾಪಿಯ ಜೀವನ ಪಾವನಗೊಳಿಸೋ ಪಾಂಡುರಂಗನ ಮುರಳಿ ಮಾಧವ ನಿನ್ನ ನಾಮವ ಮುರಳಿ ಮಾಧವ ನಿನ್ನ ನಾಮವ ಸರ್ವರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ಭಕ್ತರಿಗೆಲ್ಲ ಮುಕ್ತಿದಾಯಕ ನಿನ್ನ ನಾಮವ ನಿನ್ನ ನಾಮವ ನಿನ್ನ ನಾಮವ ಸ್ವಾಮಿ ಪರಮಾತ್ಮ ಎನ್ನ ಕಡೆ ತಪ್ಪಾಗಿದ್ರಿ ಪ್ರೀತಿಯಿಂದ ಒಂದೇ ಒಂದು ಮಾತು ಮಾತಾಡ್ರಿ ಮಂದಿರಕ್ಕೆ ಹೋಗೋಣ ಬಂದ್ಬಿಡ್ರಿ ಸ್ವಾಮಿ ರುಕ್ಮಿಣಿ ಹಾಗಾದ್ರೆ ಮಂದಿರಕ್ಕೆ ಹೋಗಿಬಿಡು ನೋಡಿ ನಡ್ರಿಪ್ಪ ನಡ್ರಿ ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮಗೆ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮಗೆ ನೀರೋಳಿತ್ತವನಿಗೆ ಭಾರ ಕೊಟ್ಟವನಿಗೆ ನೀರೋಳಿತ್ತವನಿಗೆ ಭಾರ ಕೊಟ್ಟವನಿಗೆ ಭೂಮಿಯ ಬಗಿದವಗೆ ಕೇಳಿ ಭಕ್ತರ ಸಲಹುವ ನಮ್ಮ ಪುರಂದರ ವಿಠಲ ಜಯ ಮಂಗಲ ಜಯ ಮಂಗಲ ಅಂಬಾ ಮಾತಾ ಕೀ ಜಯ ಸಕಲ ಸಾಧು ಸಂತವರ ಪೂಜೆ ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವರ ರಮಾದೇ ಇದುವರೆಗೆ ಶ್ರೀಕೃಷ್ಣ ಪರಜಾತ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಬಾಗಲಕೋಟೆ ಜಿಲ್ಲೆ ಲೋಕಾಪುರದ ದುರ್ಗವ್ವ ದುರ್ಗಪ್ಪ ಮುಧೋಳ್ ಹಾಗೂ ಸಂಗಡಿಗರು. ಹಾಯ್ ಮಾಮ್. ಓ ಬಾ ಮಗಳೇ, ಮೂರ್ ವರ್ಷ ಆದ್ಮೇಲೆ ಇಂಡಿಯಾಗ್ ಬಂದಿದ್ದೀನಿ. ಕರ್ನಾಟಕ ಎಷ್ಟೊಂದ್ ಬದಲಾಗಿದೆ, ಬೆಂಗಳೂರು ಏರ್ಪೋರ್ಟ್ ಎಷ್ಟು ಸಖತ್ತಾಗಿದೆ, ಮೆಟ್ರೋನು ಇಷ್ಟ ಫಾಸ್ಟ್ ಆಗಿ ರೆಡಿ ಆಗ್ಬಿಟ್ಟಿದೆ, ಮೈಸೂರ್ ಬೆಂಗಳೂರ್ ಎಕ್ಸ್ಪ್ರೆಸ್ ವೇ ಅಂತೂ ವಾವ್ ಅನ್ಬಿಲೀವಬಲ್. ಹೆಂಗ್ ಮಾಮ್ ಇದೆಲ್ಲ? ಇಷ್ಟೇ ಅಲ್ಲ, ಬಿಜೆಪಿ ಸರ್ಕಾರ ಬಂದ್ಮೇಲೆ ತುಂಬಾನೇ ಬದಲಾವಣೆ ಆಗಿದೆ, ಇನ್ಮೇಲೆ ನಿನಗೆ ಗೊತ್ತಾಗುತ್ತೆ. ಅಮೇಝಿಂಗ್ ಮಾಮ್. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ, ಬಿಜೆಪಿಯೇ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಇದು ಇಂದಿನ ಕೃಷಿ ರಂಗ. ಆತ್ಮೀಯ ಕೇಳುಗರೆ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಮಂಗಳವಾರ ಸಂಜೆ 6:50. ನಾನು ಡಾಕ್ಟರ್ ಮೃತ್ಯುಂಜಯ ಹಿರೇಗೌಡರು, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದ ವೈದ್ಯಕೀಯ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಡಯಾಬಿಟಿಸ್ ಅಂದರೆ ಮಧುಮೇಹ, ಅದರಿಂದಾಗುವ ದುಷ್ಪರಿಣಾಮಗಳು ಮತ್ತು ಅದರ ಚಿಕಿತ್ಸೆ, ಈ ಬಗ್ಗೆ ತಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರಿಸಲಿದ್ದೇನೆ. ಧನ್ಯವಾದಗಳು. ದೂರವಾಣಿ ಸಂಖ್ಯೆಗಳು 244-3414, 244-3415 ಹಾಗೂ 244-3416. ಎಸ್ಟಿಡಿ ಕೋಡ್ 0836. तेरा सुर मिले मेरे सुर देना, मिलके बने एक नवा सुरतार। मिले सुर मेरा तुम्हारा, तो सुर बने हमारा। मुझो सुर तुझे सा प्यारा मिले जने, गीत असा जो मधुर तरानो बने तने। सुर का दरिया बहके सागर में मिले, बदला दा रूप लेके बरसन होले होले। ಇದೆಯಿಂದ ನಮ್ಮ ಇರುವರೂ ಸುರಮು ನಮಗಾಗು, ದಿಸೈ ದೇರಾನಾಲು ಆಳಿಸೇ ಆರುಗಳ ಮುಗಿಲಾಯ್ ಮಳೆಯಾಯ್ ಪೊಳಿವರು ಪೋ. ಇಸೈ ನಮ್ಮ ಇಸೈ ನನ್ನದನಿಗೆ ನಿನ್ನ ದನಿಯ ತೀರಿದಂತೆ ನಮ್ಮ ದನಿಯ, ನಾ ಸ್ವರಮು ನೀ ಸ್ವರಮು ಸಂಗಮ ಮೈ ಮನ ತರಂಗ ಅವತರಿಂತಿ. ಎಂದೇ ಸ್ವರವೂ ನಿಂಗಳುಡೆ ಸ್ವರವೂ ಒತ್ತು ಜೇನು ನಮ್ಮುಡೆ ಸ್ವರಮಾಯ್. ಮಾರ್ ಶೂರ್ ಮೋದೇರ ಶೂರ್ ಸೃಷ್ಟಿ ಕರೋ ಕೋಯಿ ಕೋ ಶೂರ್, ತುಮಾರ್ ಶೂರ್ ಮೋದೇರ ಶೂರ್ ಸೃಷ್ಟಿ ಕರೋ ಕೋಯಿ ಕೋ ಶೂರ್ ಸೃಷ್ಟಿ